ಸಹಾಯಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ. ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರಾಮಕೃಷ್ಣವರೇ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯೋದಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬಿಡಿ, ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. नहीं है डर नहीं फिकर, मिली हमें नई डगर. फसल का करवा के बीमा, किसान की चिंता को छीना, हुआ सुरक्षित कल. सुरक्षित फसल, निश्चिंत किसान, फसल बीमा सबका समाधान. आज ही प्रधानमंत्री फसल बीमा योजना से जुड़ें और फसल नुकसान से होने वाली आर्थिक हानि से निश्चिंत हो जाएं, ताकि प्राकृतिक और स्थानीय आपदा पर भी फसल नुकसान होने पर आप उसकी सही कीमत पाएं. प्रधानमंत्री फसल बीमा से जुड़ने के लिए आज ही नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में जाएं, क्योंकि सुरक्षित फसल, निश्चिंत किसान, फसल बीमा सबका समाधान. कृषि एवं किसान कल्याण मंत्रालय, भारत सरकार. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಬಸವನ ಭಾಗ್ಯವಾಡಿಯ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘದ ಸಾಧನೆ ಹಾಗೂ ಭವಿಷ್ಯದ ಯೋಜನೆಗಳ ಕುರಿತು ಅಧ್ಯಕ್ಷರಾದ ಸಂಗನಗೌಡ ಚಿಕ್ಕೊಂಡ ಅವರೊಂದಿಗೆ ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಸವನ ಬಾಗೇವಾಡಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದೊಳಗ ಇವತ್ತು ಇದ್ದೇವೆ. ಈ ಸಂಘದ ಚಟುವಟಿಕೆಗಳ ಬಗ್ಗೆ, ಈ ಸಂಘದ ಸಾಧನೆಯ ಬಗ್ಗೆ ನಾವು ಇವತ್ತು ಮಾತಾಡೋಣ. ಏನೇನು ವಿಶೇಷ ಕಾರ್ಯಕ್ರಮಗಳನ್ನು ಹಾಕೊಂಡಿದೆ ಈ ಸಂಘ, ಅದರ ಜೊತೆಗೆ ಇಲ್ಲಿ ತನಕ ನಡೆದು ಬಂದ ಹಾದಿ, ಈ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡೋಣ. ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಕಳೆದ ಸುಮಾರು 76 ವರ್ಷಗಳಿಂದ ಈ ಸಂಘ ಅಸ್ತಿತ್ವದೊಳಗ ಅದ, ಅಂದ್ರೆ ಅಮೃತ ಮಹೋತ್ಸವನ ಆಚರಣೆ ಮಾಡ್ತಾ ಇರುವಂತಹ ಒಂದು ಸಂಘ. 76 ವರ್ಷಗಳು ಇಡೀ ಬಸವನ ಬಾಗೇವಾಡಿ ತಾಲೂಕಿನ ರೈತರ ಬದುಕಿನೊಳಗ ಬಹಳಷ್ಟು ಬದಲಾವಣೆಗಳನ್ನು ತಂದಂತಹ ಒಂದು ಸಂಘ ಅಂತ ಹೇಳ್ಬಹುದು. ಈ ಸಂಘದ ಅಧ್ಯಕ್ಷರಾಗಿರುವಂತಹ ಸಂಗನಗೌಡ ಚಿಕ್ಕೊಂಡವರು ಇವತ್ತ ನಮ್ ಜೊತೆಗಿದ್ದಾರೆ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಕಳೆದ 25 ವರ್ಷಗಳಿಂದ ಅವರು ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ಮೇಲೆ ಒಂದು ಮಾತನ್ನ ನಾನು ಹೇಳಬೇಕು ತಮಗೆ, ಉತ್ತಮ ನಿರ್ವಹಣೆಗಾಗಿ ಮೇಲಿಂದ ಮೇಲೆ ಪ್ರಶಸ್ತಿಗಳನ್ನ ಕೂಡ ಈ ಸಂಘ ಪಡ್ಕೊಂಡಿದೆ ಅನ್ನುವಂಥದ್ದು ಈ ಸಂಘದ ಒಂದು ಹೆಮ್ಮೆಯ ವಿಷಯ ಕೂಡ ಆಗಿರುತ್ತದೆ. ರಾಜ್ಯ ಎಪೆಕ್ಸ್ ಬ್ಯಾಂಕಿನಿಂದ ಕಳೆದ ವರ್ಷ ಉತ್ತಮ ನಿರ್ವಹಣೆಗಾಗಿ ಪ್ರಶಸ್ತಿ ಕೂಡ ಬಂದಿದೆ. ಅಂತಹ ಒಂದು ಸಂಘದ ಪರಿಚಯವನ್ನ ನಾವು ನೀವೆಲ್ಲರೂ ಮಾಡಿಕೊಳ್ಳೋಣ. ಸಂಗನಗೌಡ ಚಿಕ್ಕೊಂಡವರೇ, ತಮಗೆ ಮೊದಲಿಗೆ ಅಭಿನಂದನೆಗಳು. 25 ವರ್ಷ ತಾವು ಅಧ್ಯಕ್ಷರಾಗಿ ಮುಂದುವರೆದಿದ್ದೀರಿ, ಬಹಳ ಸಂತೋಷದ ವಿಷಯ. ಇಷ್ಟು ದೀರ್ಘಾವಧಿಯವರೆಗೆ ಬಹುಶಃ ಒಬ್ಬರು ಅಧ್ಯಕ್ಷರಾಗಿ ಮುಂದುವರಿಯುವುದು ನಾವು ಬಹಳ ಅಪರೂಪವಾಗಿ ನೋಡ್ತಾ ಇದ್ದೇವೆ ಅಂತ ಹೇಳಿ ಅನಿಸ್ತದ. ತಮಗೆ ಅಭಿನಂದನೆಗಳು. ಮತ್ತೆ ಈ ಸಂಘ ಏನು ನೀವು ಇಲ್ಲಿ ತನಕ ನಡೆಸ್ಕೊಂಡು ಬಂದಿರಿ, ಆ ಸಂಘದ ಚಟುವಟಿಕೆಗಳು, ರೈತರಿಗೆ ಯಾವ ರೀತಿಯಾದಂತಹ ಒಂದು ಕಾರ್ಯ ಮಾಡ್ತಾ ಇದೆ, ಅವರ ಸಾಧನೆಗಳಿಗೆ ಯಾವ ರೀತಿಯಾದಂತಹ ಒಂದು ಬೆಂಬಲವನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ಇವತ್ತ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಮಸ್ಕಾರಗಳು ತಮಗೆ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಸಂಗನಗೌಡ ಕಲ್ಲನಗೌಡ ಚಿಕ್ಕೊಂಡ, ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಬಸವನ ಬಾಗೇವಾಡಿ. ಇಲ್ಲಿ ತಮ್ಮ ಜೊತೆ ಮಾತಾಡೋದು ಏನಂದ್ರೆ, ನಮ್ಮ ಸಂಘ ಪ್ರಾರಂಭವಾಗಿ 76 ವರ್ಷಗಳಾಯ್ತು. 5/10/1976 ಇಸ್ವಿಯಲ್ಲಿ ನಾಲ್ಕು ವಿವಿಧ ಸಂಘಗಳನ್ನೊಳಗೂಡಿ VSS ಅಂತ ಹೇಳಿ, ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಹೇಳಿ ಬಸವನ ಬಾಗೇವಾಡಿಯಲ್ಲಿ ಈ ಒಂದು ಸಂಘ ಪ್ರಾರಂಭ ಆಯಿತು. ಕೇವಲ ಸ್ವಲ್ಪ ಸಾವಿರ ಒಂದು ಸೇರ ಬಂಡವಾಳದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಸಂಘ ಇವತ್ತು 50 ಕೋಟಿ ದುಡಿಯುವ ಬಂಡವಾಳದೊಂದಿಗೆ ನಮ್ಮ ಸಂಘ ಇವತ್ತು ಮುನ್ನುಗ್ತಾ ಇದೆ. ನಾವು ಸಂಘದ ಸದಸ್ಯರಿಗಾಗಿ ಸುಮಾರು 9.5 ಕೋಟಿ ಹಣವನ್ನ ಶೂನ್ಯ ಬಡ್ಡಿ ದರದಲ್ಲಿ 1736 ಜನ ರೈತ ಸದಸ್ಯರಿಗೆ ಸಾಲವನ್ನ ಹಂಚಿದ್ದೇವೆ. ಅದರ ಜೊತೆ ಜೊತೆಗೇನೆ ಹೈನುಗಾರಿಕೆ ಸಾಲವನ್ನ, ದ್ರಾಕ್ಷಿ ಸಾಲವನ್ನ, ಟ್ರ್ಯಾಕ್ಟರ್ ಸಾಲವನ್ನ, ಪೈಪ್ಲೈನ್ ಸಾಲವನ್ನ, ಕುರಿ ಸಾಲವನ್ನ 3% ಬಡ್ಡಿ ದರದಲ್ಲಿ, ಕೃಷಿ ಮಾಧ್ಯಮವಾದಿ ಸಾಲವನ್ನ ನಾವು ಈ ಸಂಘದ ವತಿಯಿಂದ ಹಂಚಿರುತ್ತೇವೆ. ಕೃಷಿಯೇತರ ಸಾಲವನ್ನ ಅಂದ್ರೆ ಭಿನ್ನಸೇತಿಗೆ ಸಾಲ 15%, ಬಂಗಾರ ಸಾಲ, ಆಭರಣ ಸಾಲ 10%, ಗೊಬ್ಬರ ಸಿಸಿ ಸಾಲ 12%, ಸ್ವಸಹಾಯ ಸಂಘಗಳಿಗೆ 4%, JLG ಸಾಲ 14%, ಆಮೇಲೆ ವಾಹನ ಸಾಲಗಳನ್ನ 14%. ಈ ರೀತಿ ನಮ್ಮ ಸಂಘದ ಸುಮಾರು 8,000 ಸದಸ್ಯರಿಗೆ ನಾವು ಸಾಲ ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಜೊತೆ ಜೊತೆಗೆ ನಾವು ನುರಿತ ಕೃಷಿ ತಜ್ಞರನ್ನ ಕರೆಸಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ತರಬೇತಿಯನ್ನ ಕೊಡ್ತೇವೆ. ಉದಾಹರಣೆಗೆ ಮೊನ್ನೆ ಈ ಅಕ್ಟೋಬರ್ ಚಾಟ್ನಿಯ ನಂತರ ದ್ರಾಕ್ಷಿಯ ನಿರ್ವಹಣೆ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಆತ್ಮ ಯೋಜನೆಯ ವತಿಯಿಂದ ನಾವು ಹಮ್ಮಿಕೊಂಡು ಒಳ್ಳೆಯ ನುರಿತ ತಜ್ಞರನ್ನ ಕರೆಸಿ ಅವರಿಗೆ ರೈತರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟೇವೆ. ಅದೇ ರೀತಿ ನಾವು ನಮ್ಮ ಸಂಘದ ವತಿಯಿಂದ ಒಂದು ಸಾಮಾಜಿಕ ಕೆಲಸ ಅಂದ್ರೆ ಸ್ಮಶಾನದಲ್ಲಿ ಸುಮಾರು 1 ಲಕ್ಷ ರೂಪಾಯಿದು ಒಂದು ಕಟ್ಟೆಯನ್ನು ಕಟ್ಟಿಸಿ ಅಲ್ಲಿ ದಾನ ಮಾಡುವವರಿಗೆ ಕುಂದಿರ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅಲ್ಲಿ ಒಂದು ಒಳ್ಳೆಯ ಸ್ಲೋಗನ್ನ ಬರೆದಿದ್ದೇವೆ, ಊರಲ್ಲಿ ಇರುವುದು ಸುಮ್ಮನೆ, ಇಲ್ಲಿ ಇರುವುದು ನಮ್ಮ ಮನೆ ಅಂತ ಹೇಳಿ. ಎಲ್ಲರೂ ಒಂದು ದಿವಸ ನಾವು ಸ್ಮಶಾನದಲ್ಲೇ ನಾವು ನಮ್ಮ ಕಾಲವನ್ನು ಕಳಿಬೇಕಾಗ್ತದೆ ಅಂತಕ್ಕಂಥ ಒಂದು ನುಡಿಯನ್ನು ಅಲ್ಲಿ ಬರೆದು ಮತ್ತು ಆ ಸ್ಮಶಾನ ಸೌಂದೀಕರಣಕ್ಕೆ ನಾವು ಸಸಿ ನೆಡುವ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಆಮೇಲೆ ನಮ್ಮ ಸಂಘದ ಸದಸ್ಯರು ಮರಣ ಹೊಂದಿದ ನಂತರ ಶವ ಸಾಗಿಸಲು ಒಂದು ವಾಹನದ ವ್ಯವಸ್ಥೆಯನ್ನು ಕೂಡ ನಾವು ಸಂಘದ ವತಿಯಿಂದ ನಾವು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಗೊಬ್ಬರ, ಬೀಜ, ಕ್ರಿಮಿನಾಶಕಗಳ ಮಾರಾಟದ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಿ 100 ರೂಪಾಯಿ ಕಿಮ್ಮತ್ತಿನ ಒಂದು ಔಷಧ ಗೊಬ್ಬರಕ್ಕೆ ಕೇವಲ 5% ಲಾಭದಲ್ಲಿ ನಾವು ರೈತರಿಗೆ ಗೊಬ್ಬರ ಸಿಸಿ ಸಾಲವನ್ನು ಕೊಡ್ತೇವೆ. ಆಮೇಲೆ ನಮ್ಮಲ್ಲಿ ರೈತರಿಗೆ 1 ಎಕರೆ ದ್ರಾಕ್ಷಿ ಬೆಳೆಗಾರರಿಗೆ 1 ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತೇವೆ. ಆಮೇಲೆ ನೀರಾವರಿ ಇದ್ದವರಿಗೆ 25,000 ರೂಪಾಯಿ ಗೊಬ್ಬರ, ಬೀಜ, ಕ್ರಿಮಿನಾಶಕವನ್ನ ಕೊಡ್ತೇವೆ. ಇಂಥ ಎಲ್ಲ ಒಂದು ರೈತರ ಒಂದು ಏಳಿಗೆಗಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ನಾವು 2,50,000 ನಾವು ಸರ್ಕಾರಕ್ಕೆ ಒಂದು ದೇಣಿಗೆಯನ್ನು ಕೊಟ್ಟಿದ್ದೇವೆ. ಸಂಘದ ಸದಸ್ಯರ ಅನುಕೂಲಕ್ಕಾಗಿ ಸಹಕಾರಿ ಆಸ್ಪತ್ರೆಯಲ್ಲಿ ಒಂದು ಮಾನಿಟರ್ ಮಷಿನವನ್ನ ಕೊಡುಗೆಯಾಗಿ ನೀಡಿದ್ದೇವೆ. ಆಮೇಲೆ ಅಲ್ಲಿರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ, ಆಮೇಲೆ ದಿನಗೂಲಿ ನೌಕರರಿಗೆ ಫುಡ್ ಕಿಟ್ ಅನ್ನ ಹಂಚತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಸಂಘದ ವತಿಯಿಂದ ನಾವು ಮಾಡಿದ್ದೇವೆ. ಆಮೇಲೆ ನಮ್ಮ ರೈತ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ಸುಮಾರು 10,000 ಮಾಸ್ಕ್ ವಿತರಣೆಯನ್ನ ಮಾಡಿ ಕೋವಿಡ್ ದಿಂದ ಅವರು ದೂರ ಇರಲಿ ಅಂತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ. ಆಮೇಲೆ ನಮ್ಮ ಸಂಘದ ವಾರ್ಷಿಕ ಸರ್ವ ಸಾಧಾರಣ ಸಭೆಯಲ್ಲಿ ನಾವು ಸದಸ್ಯರಿಗೆ ಬ್ಯಾಗ್ ವಿತರಣೆಯನ್ನು ಮಾಡ್ತೇವೆ. ಆಮೇಲೆ ಛತ್ರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹೋದ ಸಲ ಶುದ್ಧ ಕುಡಿಯುವ ನೀರಿನ ಒಂದು ನೀರನ್ನ ಕುಡಿಯುವ ಸಲುವಾಗಿ ಸುಮಾರು 8,000 ಸದಸ್ಯರಿಗೆ 20 ಲೀಟರ್ ನೀರಿನ ಕ್ಯಾನವನ್ನ ನಮ್ಮ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ನಾವು ಅವರಿಗೆ ಕೊಡುಗೆಯಾಗಿ ನೀಡಿದ್ದೇವೆ. ಅಷ್ಟೇ ಅಲ್ಲದೇ ನಾವು ನಮ್ಮ ಸಂಘದ ರೈತರನ್ನ ಈ ಕೃಷಿ ಮೇಳಕ್ಕೆ, ವಿವಿಧ ಬೆಳೆಗಳ ಕ್ಷೇತ್ರೋತ್ಸವಕ್ಕೆ ಮತ್ತು ಕಗ್ಗೋಡದಲ್ಲಿ ಮಾಡಿರ್ತಕ್ಕಂಥ ಭಾರತ ವಿಕಾಸ ಸಂಗಮಕ್ಕೆ ಸುಮಾರು 2 ಬಸ್ಗಳನ್ನು ಮಾಡಿಕೊಂಡು ಆ ರೈತರನ್ನ ಆ ಕ್ಷೇತ್ರೋತ್ಸವಕ್ಕೂ ನಾವು ಕರೆದುಕೊಂಡು ಹೋಗಿದ್ದೇವೆ. ಅದೇ ರೀತಿಯಾಗಿ ಸುಮಾರು ಈ ಒಂದು 15 ದಿವಸಗಳ ಹಿಂದೆ ತಿಡುಗುಂದಿಯಲ್ಲಿ ಅಲ್ಲಿ ಈ ದ್ರಾಕ್ಷಿ ಹಣ್ಣಿನ ಒಂದು ಕ್ಷೇತ್ರೋತ್ಸವದಲ್ಲಿ ಸುಮಾರು ನಾವು 100+ ರೈತರನ್ನ ಕರ್ಕೊಂಡು ಹೋಗಿ ಅವರಿಗೆ ಮಾಹಿತಿ ಕೊಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ. ಆಮೇಲೆ ಪ್ರತಿ ತಿಂಗಳ ಅಲ್ಲಿ ಕೊಪ್ಪಳದಲ್ಲಿ ಒಬ್ಬರು ರೈತರು ಮಾಡ್ತಕ್ಕಂಥ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ಅವರ ಹೆಸರನ್ನೇ ನಾವು ಸಹಿತ ಸದುಪಯೋಗ ಪಡಿಸಿಕೊಂಡು ಪ್ರತಿ ತಿಂಗಳ ಒಬ್ಬ ಒಳ್ಳೆಯ ಆದರ್ಶ ರೈತನ ತೋಟಕ್ಕೆ ನಾವೆಲ್ಲ ಭೇಟಿ ಕೊಟ್ಟು ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಮಣ್ಣಿನೊಂದಿಗೆ ಮಾತುಕತೆಯಲ್ಲಿ ನುರಿತ ತಜ್ಞರನ್ನ ಕರೆಸಿ ಒಂದು ಸುಮಾರು 2-3 ಗಂಟೆಗಳವರೆಗೆ ರೈತರಿಗೆ ತಿಳುವಳಿಕೆಯನ್ನು ಕೊಟ್ಟು ಅವರಿಗೆ ಅನುಭವವನ್ನು ಹಂಚತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆಮೇಲೆ ರೈತರಿಗೆ ಅನುಕೂಲಕ್ಕಾಗಿ ಇವತ್ತು ನಾವು ಕೃಷಿ ಯಂತ್ರೋಪಕರಣಗಳನ್ನು ಕಡಿಮೆ ಬಾಡಿಗೆಯಲ್ಲಿ ತಂದು ನಾವು ಅವರಿಗೆ ಒದಗಿಸ್ತಾ ಇದ್ದೇವೆ. ಉದಾಹರಣೆಗೆ ಈರುಳ್ಳಿ ಬೆರೆಯತಕ್ಕಂಥ ಒಂದು ಕೂರಿಗೆ ಇರ್ಬೋದು, ಅಥವಾ ಈ ದ್ರಾಕ್ಷಿಗೆ ಎಣ್ಣೆ ಹೊಡಿತಕ್ಕಂಥ ಸ್ಪ್ರೇ ಮಷೀನ್ ಇರ್ಬೋದು, ಇಂಥ 10 ಹಲವಾರು ಕೆಲಸಗಳನ್ನು ರೈತರಿಗೆ ನಾವು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ರೈತರಿಗೂ ಬೇಸಿಗೆಯಲ್ಲಿ ನಾವು ಶರಬತ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು, ಮಜ್ಜಿಗೆಯನ್ನು ಕೊಡ್ತಕ್ಕಂಥ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳ ನಮ್ಮೆಲ್ಲ ಸೊಸೈಟಿಗೆ ಬರ್ತಕ್ಕಂಥ ಎಲ್ಲ ರೈತರಿಗೆ ಒಂದು ಪಾನೀಯವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಪ್ರತಿ ವರ್ಷ ನಮ್ಮಲ್ಲಿ ಬರ್ತಕ್ಕಂಥ ನಮ್ಮದೊಂದು ಪಕ್ಷಿ ನೋಟವನ್ನು ನೋಡಿದರೆ ಸುಮಾರು ಪ್ರತಿ ವರ್ಷ ನಾವು ಎ ವರ್ಗದಲ್ಲಿ ನಮ್ಮದು ಅಡಿಟ್ ಆಗ್ತಾ ಇದೆ. ಒಳ್ಳೆ ಲಾಭಾಂಶವನ್ನು ಸುಮಾರು 1 ವರ್ಷ ಅಂತೂ 90 ಲಕ್ಷದವರೆಗೂ ನಾವು ಲಾಭವನ್ನು ಈ ಸಂಘ ಪಡೆದಿದೆ. ನಮ್ಮೆಲ್ಲ ಸದಸ್ಯರಿಗೆ ಸರಿಯಾಗಿ ಡಿವಿಡೆಂಡ್ ಅನ್ನು ಹಂಚತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಆಮೇಲೆ ನಮ್ಮಲ್ಲಿ ನಮ್ಮ ಊರಿನ ರೈತರಾಗಲಿ, ಸಮಾಜ ಸೇವಕರಾಗಲಿ, ಮುನ್ಸಿಪಾಲ್ಟಿಯವರಾಗಲಿ, ಈ ಕಸ ಗುಡಿಸ್ತಕ್ಕಂಥವರಾಗಲಿ, ಆಕ್ಸಿಡೆಂಟ್ನಲ್ಲಿ ಹೆಣ ಏನು ಕೊಯ್ತಕ್ಕಂಥ ಮನುಷ್ಯನಿಗಾಗಲಿ, ಇಂಥವ್ರನ್ನ ಕರೆಸಿ ಅವರಿಗೆ ಪ್ರತಿ ನಮ್ಮ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಅವ್ರನ್ನೆಲ್ಲ ಕರೆಸಿ ನಾವು ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆಮೇಲೆ ನಿವೃತ್ತ ಸೈನಿಕರಿಗೆ ಸನ್ಮಾನ ಮಾಡ್ತೇವೆ. ಆಮೇಲೆ ನಮ್ಮಲ್ಲಿ ನಮ್ಮ ಸಂಘದ ರೈತ ಸದಸ್ಯರ ಮಕ್ಕಳು ಉತ್ತಮ ರೀತಿಯಲ್ಲಿ ಅಂಕವನ್ನು ಪಡೆದಿದ್ದರೆ ಅವರಿಗೆ 1st prize 10,000, 2nd prize 5,000, 3rd prize 3,000, ಈ ರೀತಿ ಅವರಿಗೆ ಒಂದು ಬಹುಮಾನದ ರೂಪದಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸುಮಾರು ಪ್ರತಿ ವರ್ಷ ಒಂದು 40-50 ರೈತರಿಗೆ ನಾವು ಆದರ್ಶ ಪ್ರಗತಿಪರ ರೈತ ಅನ್ನತಕ್ಕಂಥ ಅವ್ರನ್ನ ಹುಡುಕಾಡಿ ಅವ್ರನ್ನ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಮ ಸಂಘದಲ್ಲಿ ಮೈಕ್ರೋ ATM ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ. ಸಹಕಾರ ಶಿಕ್ಷಣ ನಿಧಿ 2% ಹಾಗೂ ಇತರ ನಿಧಿಗಳನ್ನು ನಾವೆಲ್ಲ ಸೃಷ್ಟಿಸಿ ಅದನ್ನ ಸಂಘದ ಲಾಭಕ್ಕಾಗಿ ಉಪಯೋಗ ಮಾಡ್ತಾ ಇದ್ದೇವೆ. ಆಮೇಲೆ ರಾಯಲ್ ಸುಂದರಮ್ಮ ವಿಮಾ ಕಂಪನಿಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು 1733 ಜನ ರೈತ ಸದಸ್ಯರಿಗೆ ವಿಮಾ ಮಾಡಿಸಿದ್ದು, ಸದಸ್ಯರಿಂದ 14, ಸಂಘದಿಂದ 13, VDCC ಬ್ಯಾಂಕ್ನಿಂದ 13, ಒಟ್ಟು 40 ಹಣ ಪಾವತಿಸಿರುತ್ತೇವೆ. ಸದಸ್ಯರು ಅಪಘಾತದಲ್ಲಿ ಮರಣ ಹೊಂದಿದರೆ ಅವರಿಗೆ 50,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅಂಗಾಂಗ ಕಳೆದುಕೊಂಡರೆ 30,000 ಹಣ ಕೊಡಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಸಂಘದಲ್ಲಿ ಮರಣ ಹೊಂದಿರತಕ್ಕಂಥ ರೈತರ ಮಹಿಳೆಯರಿಗೆ ಅವರ ಕಾಲ ಮೇಲೆ ಅವರು ನಿಲ್ಕೊಳ್ಳುವ ಸಲುವಾಗಿ ಅವರಿಗೆ ಪ್ರತಿ ವರ್ಷ ನಾವು 50-100 ಜನ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ತರಬೇತಿಯನ್ನು ಪ್ರತಿ ವರ್ಷ ನಾವು ಏರ್ಪಡಿಸ್ತೇವೆ. ಇಂಥ 10 ಹಲವಾರು ಚಟುವಟಿಕೆಗಳನ್ನು ನಾವು ಸಂಘದಿಂದ ಮಾಡ್ತಾ ಇದ್ದೇವೆ. ಬರ್ತಕ್ಕಂಥ ಮುಂದಿನ ವರ್ಷದಲ್ಲಿ ನಮ್ಮ ಕಾರ್ಯಯೋಜನೆ ಏನಂದ್ರೆ ನಮ್ಮ ಸಂಘದ ಸದಸ್ಯರಿಗೆ ಎಲ್ಲ ರೀತಿಯ ಕೃಷಿ ಪರಿಕರಗಳನ್ನು ಮಾರಾಟ ಮಾಡಲು ಅಗ್ರಿಮಾಟ ತೆಗಿಬೇಕು ಅಂತ ಹೇಳಿ ನಾವು ಅಂದ್ರೆ ಕಡಿಮೆ ದರದಲ್ಲಿ ಅವರಿಗೆ ಡ್ರಿಪ್ ಇರ್ಬೋದು, PVC ಪೈಪ್ ಇರ್ಬೋದು, ಅಥವಾ ಬೋರ್ ಮೋಟರ್ ಇರ್ಬೋದು, ಬೇರೆ ಎಲ್ಲ ಒಂದು ಅವರಿಗೆ ಸಲಕರಣೆಗಳನ್ನ ಪರಿಕರಗಳನ್ನ ಮಾರಾಟ ಮಾಡಲು ಅದೊಂದು ಸುಮಾರು 2-3 ಕೋಟಿ ರೂಪಾಯಿಯಲ್ಲಿ ಒಂದು ಅಂಗಡಿಯನ್ನ ತೆಗಿಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದ್ದೇವೆ. ಆಮೇಲೆ ಸುಮಾರು 1-7 ಎಕರೆ ಜಮೀನನ್ನ ಖರೀದಿ ಮಾಡಿ ಅಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ, ಉಳ್ಳಾಗಡ್ಡಿ ಬೆಳೆಗಾರರಿಗೆ ಕೋಲ್ಡ್ ಸ್ಟೋರೇಜು ಮತ್ತು ವೈಜ್ಞಾನಿಕವಾಗಿ ಶೇಖರಣೆ ಮಾಡತಕ್ಕಂಥ ಉಳ್ಳಾಗಡ್ಡಿ ಬಳತವನ್ನ ಕೊಟ್ಟು ಅವರಿಗೆ ಅದನ್ನ ಉಪಯೋಗ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನ ಮಾಡುತ್ತಾ ಇದ್ದೇವೆ. ಆಮೇಲೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಈ ಮುಂದಿನ ಸಲ ಮಾಸ್ ಆಗಿ ನಾವು ಅವ್ರಿಗೆ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಮಣ್ಣು ಮತ್ತು ನೀರನ್ನ ನಾವು ಸಂಗ್ರಹ ಮಾಡಿ ಅದನ್ನ ನಮ್ಮ ನೀರ ಎಲ್ಲಿ ಪರೀಕ್ಷೆ ಮಾಡ್ತಾರೆ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಅಲ್ಲಿ ಅದನ್ನ ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನ 50% ರೈತರು, 50% ನಾವು ಅದನ್ನ ದುಡ್ಡು ಹಾಕಿ ಅದು ನೀರು ಮತ್ತು ಮಣ್ಣು ಪರೀಕ್ಷೆಯನ್ನು ನಾವು ನಮ್ಮ ಸಂಘದ ವತಿಯಿಂದ ಮಾಡಬೇಕಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ಈಗ ಬೇಸಿಗೆ ಪ್ರಾರಂಭ ಆಯಿತು, ಎಲ್ಲ ರೈತರ ಹೊಲಗಳಲ್ಲಿ ಕೃಷಿ ಹೊಂಡ ಅಂದ್ರೆ ಮಳೆ ಕೊಯ್ಲು ನೀರು ಅಂತ ಹೇಳಿ ನಾವು ಪ್ರಾರಂಭ ಮಾಡಿ 21 meter by 21 meter ಏನು ಈ ಕೃಷಿ ಇಲಾಖೆಯಲ್ಲಿ ಕೊಡ್ತಾರ, ಅದನ್ನೇ ನಾವು ಆ ಹೊಂಡವನ್ನು ನಮ್ಮ ಸಂಘದೇ ಒಂದು ಜೆ ಸಿ ಬಿಯನ್ನು ಖರೀದಿ ಮಾಡಿ ಸುಮಾರು ಸಾವಿರಾರು ತಾಡ್ಪತ್ರಗಳನ್ನು ತಂದು ಪೈಪ್ ತಂದು ಆ ಹೊಂಡವನ್ನು ನಿರ್ಮಾಣ ಮಾಡಿ ಅವರಿಗೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಅವರು ದುಡ್ಡು ಕೊಟ್ಟರೆ ದುಡ್ಡು ತಗೋತೇವೆ, ಇಲ್ಲಾಂದ್ರೆ ಸಾಲದ ರೂಪದಲ್ಲಿ ಅದನ್ನು ಮಾಡಿಕೊಡ್ತೇವೆ. ಆಮೇಲೆ ಅವರಿಗೆ ಇಲಾಖೆಯೊಂದಿಗೆ ಅವರಿಗೆ ಸೇರಿಸಿ ಅಲ್ಲಿ ಬರ್ತಕ್ಕಂಥ ಸಬ್ಸಿಡಿಯ ಲಾಭವನ್ನು ರೈತರು ಪಡೆಯುವಂಥ ಕೆಲಸವನ್ನು ಸಂಘದ ವತಿಯಿಂದ ಮಾಡ್ತೇವೆ. ಆಮೇಲೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸೂಪರ್ ಮಾರ್ಕೆಟ್ ಮಾಡ್ಬೇಕಂತೇಳಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ಆಗಲೇ ಹೇಳಿದಂತೆ ಸುಮಾರು 7-8 ಎಕರೆ ಜಮೀನವನ್ನು ಖರೀದಿ ಮಾಡಿ ಅಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಉಳ್ಳಾಗಡ್ಡಿ ಬಳತ, ಕೋಲ್ಡ್ ಸ್ಟೋರೇಜ, ಆಮೇಲೆ ನಮ್ಮ ಮಹಿಳೆಯರಿಗೆ ಹೊಲಿಗೆ ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನ ಈ ಮುಂದಿನ ವರ್ಷದಿಂದ ಪ್ರಾರಂಭ ಮಾಡ್ಬೇಕಂತೇಳಿ ನಾವೆಲ್ಲ ಮಾಡಿದ್ದೇವೆ. ಅದರ ಜೊತೆ ಜೊತೆಗೇನೆ ಈಗ ತೊಗರಿ ಬೇಳೆ ಬೇರೆ ಬೇರೆ ಬೆಳೆಗಳ ಒಂದು ಸಂಸ್ಕರಣೆಯನ್ನು ಮಾಡಿ ಮೌಲ್ಯವರ್ಧನೆಯನ್ನು ಮಾಡಿ ರೈತರಿಗೆ ಬೇಕಾದಂಥ ಇತರ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ರೈತರಿಗೆ ಒಂದು ಅಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಸೂಪರ್ ಮಾರ್ಕೆಟನ್ನು ಮಾಡಬೇಕಂತ ಮಾಡಿದ್ದೇವೆ. ನಮ್ಮದೇ ಸೊಸೈಟಿದೇ ಒಂದು PKPS ಬ್ರ್ಯಾಂಡ್ ಅಂಥೇಳಿ ಒಂದು ಬ್ರ್ಯಾಂಡ್ ತೆಗೆದು ಅಲ್ಲಿ ತೊಗರಿಯಿಂದ ತೊಗರಿ ಬೇಳೆಯನ್ನು ಮೌಲ್ಯವರ್ಧನೆ ಮಾಡಿ ಅದನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಂಥೇಳಿ ಈ ಸಂಘದ ವತಿಯಿಂದ ನಿರ್ಣಯವನ್ನು ಮಾಡಿದ್ದೇವೆ. ಈ ರೀತಿ ನಮ್ಮಲ್ಲಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ 775ಕ್ಕಿಂತಲೂ ಹೆಚ್ಚು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿದ್ದಾವೆ. ನಮ್ಮ ಸಂಘದ ಜೊತೆಗೆ ತಾವು ಕೂಡ ಈ ರೀತಿಯ 10 ಹಲವಾರು ಚಟುವಟಿಕೆಗಳನ್ನು ನಾವು ರೈತರಿಗೆ ಒದಗಿಸಿಕೊಡಬಹುದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಾವು ಸಾಕಷ್ಟು ಕೆಲಸವನ್ನು ತಮ್ಮ ಸಂಘದಲ್ಲಿ ಮಾಡಿರಬಹುದು, ಆದರೂ ಕೂಡ ಎಷ್ಟು ಕಲ್ತರೂ ಸಮಾಜದಲ್ಲಿ ಕಡಿಮೆನೆ. ಮತ್ತು ಬೇರೆ ಬೇರೆ ಕಡೆ ಎಲ್ಲ ನಾವು ಅಧ್ಯಯನ ಪ್ರವಾಸಕ್ಕೆ ಹೋಗಿ ರೈತರನ್ನು ಕೂಡ ಅಧ್ಯಯನ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಅದೇ ರೀತಿ ತಾವು ತಮ್ಮ ಸಹಕಾರಿ ಸಂಘದಲ್ಲಿ ಆ ರೀತಿ ವ್ಯವಸ್ಥೆಯನ್ನು ಮಾಡ್ರಿ ಅಂತೇಳಿ ವಿನಂತಿಯ ಮಾಡ್ತಾ ಇದ್ದೇವೆ. ಅಧ್ಯಕ್ಷರೇ, ಬಹಳ ಅದ್ಭುತವಾದಂತಹ ಒಂದು ವಿಚಾರಗಳನ್ನು ಇಲ್ಲಿ ತನಕ ಯಾವ ರೀತಿ ಸಂಘ ನಡ್ಕೊಂಡು ಬಂತು, ಯಾವ ರೀತಿ ಬೆಳವಣಿಗೆ ಆಯಿತು, ಮತ್ತು ರೈತರ ಸಲುವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿ ಸಲುವಾಗಿ ತಾವು ಏನೇನು ಯೋಜನೆಗಳನ್ನು ಹಾಕೊಂಡಿರಿ, ಸಾಲ ಸೌಲಭ್ಯ ಏನೇನು ಕೊಡ್ತಾ ಇದ್ದೀರಿ, ಎಲ್ಲ ವಿಚಾರಗಳನ್ನು ತಾವು ಹೇಳಿದ್ರಿ. ಮುಂದಿನ ಕಲ್ಪನೆಗಳನ್ನು, ಮುಂದಿನ ಯೋಜನೆಗಳನ್ನು ಕೂಡ, ಮುಂದಿನ ಕನಸುಗಳನ್ನು ಕೂಡ ತಾವು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಬಹಳ ಸಂತೋಷ ಆಗ್ತದೆ. ಇಂಥ ಒಂದು ಉತ್ತಮ ನಿರ್ವಹಣೆಗಾಗಿ ತಮಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ. ಈಗಾಗಲೇ ನಾವು ಮಾತಾಡಿದಂಗೆ ರಾಜ್ಯ ಎಪೆಕ್ಸ್ ಬ್ಯಾಂಕಿನ ಒಂದು ಪ್ರಶಸ್ತಿ ಕೂಡ ನಿಮಗೆ ಸಂದಿದೆ, ಮತ್ತೆ ಇನ್ನೂ ಯಾವ ಪ್ರಶಸ್ತಿಗಳು ತಮಗೆ ಬಂದಿವೆ? ನಮಗೆ ಹೋದ ಸಲ ರಾಜ್ಯ ಅಪೆಕ್ಸ್ ಬ್ಯಾಂಕಿನ ಪ್ರಶಸ್ತಿಯನ್ನು ಕೊಡಮಾಡಿದ್ದಾರೆ, ಉತ್ತಮ ಸೊಸೈಟಿ ಅಂಥೇಳಿ. ಮತ್ತು ಸುಮಾರು 10-15 ಸಲ ನಾವು ಪ್ರತಿ ವರ್ಷ DCC ಬ್ಯಾಂಕಿನಿಂದ ನಾವು ಉತ್ತಮ ಸೊಸೈಟಿ ಅಂಥೇಳಿ ಪ್ರಶಸ್ತಿಯನ್ನು ನಾವು ಪಡೆದಿದ್ದೇವೆ. ಬೇರೆ 10 ಹಲವಾರು ಸಂಘ ಸಂಸ್ಥೆಗಳು ಕೂಡ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ತಮ್ಮಲ್ಲಿ ತಾವು ಯಾವುದೋ ಒಂದು ಬೇರೆ ಸೊಸೈಟಿ ಇವತ್ತು ಓಪನಿಂಗ್ ಇದ್ದಾಗ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿದ್ದಾಗ ನಮಗೆ ಮಾಹಿತಿ ಕೊಡಬರಿ ಅಂತೇಳಿ ನಮ್ಮನ್ನು ಕರೆಸಿ ಅಲ್ಲಿ ಮಾತಾಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಬಹಳಷ್ಟು ಪ್ರಶಸ್ತಿಗಳು ನಮ್ಮಲ್ಲಿ ಬಂದಿದ್ದಾವೆ. ಈಗ ರೈತರಿಗಂತೂ ಸಾಕಷ್ಟು ಸಾಲ ಸೌಲಭ್ಯಗಳನ್ನು, ಬೇರೆ ಬೇರೆ ಸಾಲಗಳನ್ನು ಕೊಡ್ತಾ ಇದ್ದೀರಿ, ಅವರ ಕುಟುಂಬ ನಿರ್ವಹಣೆಗಾಗಿ ಕೂಡ ಇರಬಹುದು ಅಥವಾ ವಿಶೇಷ ಸಂದರ್ಭಗಳಲ್ಲಿ ಕೂಡ ಇರಬಹುದಾಗಿದೆ. ಇಂಥ ಒಂದು ಸಾಲವನ್ನು ತಗೊಂಡಂತಹ ರೈತರು ಯಾವ ರೀತಿ ಅದನ್ನು ಸ್ಪಂದಿಸಿ ಅದನ್ನು ರಿಪೇ ಮಾಡುವಂಥದ್ದು, ಆಮೇಲೆ ನಿಮಗೆ ಮರಳಿ ಕೊಡುವಂತಹ ಒಂದು ವಿಚಾರ, ಆಮೇಲೆ ಬಡ್ಡಿ ದರ, ಇವೆಲ್ಲ ಯಾವ ರೀತಿಯಾಗಿ ತಾವು ನೋಡ್ಕೊಳ್ತಾ ಇದ್ದೀರಿ? ನಮ್ಮಲ್ಲಿ ರೈತರಿಗೆ ಸರ್ಕಾರದ ವತಿಯಿಂದ ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು 10 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದೇವೆ. ಆಮೇಲೆ ನಮ್ಮಲ್ಲಿ ಒಂದು ಸುಮಾರು 50 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಇದೆ. ರೈತರಿಗಲ್ಲದೇ ನಿರುದ್ಯೋಗಿ ಯುವಕರಿಗೆ ವ್ಯಾಪಾರಸ್ಥರಿಗೆ ನಾವು ಕನಿಷ್ಠ ಒಬ್ಬ ಸದಸ್ಯನಿಗೆ 5 ಲಕ್ಷದ ರೂಪಾಯಿವರೆಗೂ ನಾವು ಸಾಲ ಕೊಡ್ತೇವೆ. 5 ಲಕ್ಷ ರೂಪಾಯಿ ಸಾಲದ ಮರುಪಾವತಿ ಅವಧಿ 5 ವರ್ಷ ಅವರಿಗೆ ಅವಕಾಶವನ್ನು ಕೊಟ್ಟಿರ್ತೇವೆ. ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಮತ್ತು ಅದರ ಬಡ್ಡಿ, ಆಮೇಲೆ ಮುಂದಿನ ವರ್ಷ ಹಿಂಗೆ ಪ್ರತಿ ವರ್ಷ ಹಂಗೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೇವೆ. ಆಮೇಲೆ ಬಂಗಾರ ಆಭರಣ ಸಾಲ ಅಂತೇಳಿ 10%ದಂಗೆ ಅದನ್ನು ಸಾಲ ಕೊಡ್ತೇವೆ. ಆಮೇಲೆ ಆಗಲೇ ಹೇಳ್ದಂಗೆ ಗೊಬ್ಬರ CC ಸಾಲ 12%ದಂಗೆ. 1 ಲಕ್ಷಕ್ಕೆ ದ್ರಾಕ್ಷಿ ಬೆಳೆ ಇತ್ತಂದರೆ 1 ಲಕ್ಷ ರೂಪಾಯಿ ಸಾಲ, 5 ಲಕ್ಷ ಇದ್ರೆ 5 ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತೇವೆ. ಹೋದ ಸಲ ಸುಮಾರು 1,500 ಟ್ರೇಗಳನ್ನು ಖರೀದಿ ಮಾಡಿ ತಾಸಗಾಂವದಿಂದ ಮಹಾರಾಷ್ಟ್ರದಿಂದ ತೊಗೊಂಬಂದು ಅಲ್ಲೇ ಹೋಲ್ಸೇಲ್ ನಮಗೆ 760 ರೂಪಾಯಿ ಹೋಲ್ಸೇಲ್ ರೇಟ್ ಬಿದ್ದರೂ ಕೂಡ ನಾವಿಲ್ಲಿ ಕೇವಲ 10 ರೂಪಾಯಿಯಲ್ಲಿ ಸುಮಾರು 4,500 ಟ್ರೇಗಳನ್ನು ನಾವು ಮಾರಾಟ ಮಾಡಿದ್ದೇವೆ, ಟಬ್ಗಳನ್ನು ಮಾರಾಟ ಮಾಡ್ತೇವೆ. ಆಮೇಲೆ ದ್ರಾಕ್ಷಿ ಮಾಡಲಿಕ್ಕೆ ಮೊಣಕು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅದು ಡಿಪ್ಪಿಂಗ್ ಆಯಿಲು, ಕಾರ್ಬೋರೇಟರು, ಕಿಪ್ಪರು, ಇವೆಲ್ಲ ಭಾಳ ಕಡಿಮೆ ಬಡ್ಡಿ ದರದಲ್ಲಿ ನಾವು ರೈತರಿಗೆ ಒದಗಿಸಿಕೊಡ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಈ ಕೆಲವೊಂದು ಬಡ ರೈತರಿಗೆ ಆ ಟ್ರೇಯನ್ನು ತಗೊಳ್ತಕ್ಕಂಥ ಇದು ಇರೋದಿಲ್ಲ. ಏನು ಶಕ್ತಿ ಇರುವುದಿಲ್ಲ. ಅವರಿಗೆ ನಾವು ಸುಮಾರು 1,000 ಟ್ರೇಗಳನ್ನು ಸಪ್ರೇಟ್ ಇಟ್ಟು ಒಂದು ಟ್ರೇಕ್ಕೆ ಒಂದು ದಿನಕ್ಕೆ 2 ರೂಪಾಯಿನೋ 5 ರೂಪಾಯಿನೋ ಈ ರೀತಿ ಬಾಡಿಗೆ ವ್ಯವಸ್ಥೆಯಲ್ಲಿ ಅವರಿಗೆ ಕೊಡುವತಕ್ಕಂಥ ಒಂದು ಕೆಲಸವನ್ನು ನಾವು ಈ ಸಲ ಪ್ರಾರಂಭ ಮಾಡಬೇಕಂತ ಹೇಳಿ ವಿಚಾರವನ್ನು ಮಾಡಿದ್ದೇವೆ. ಈಗ ರೈತರು ಕೃಷಿ ಸಲುವಾಗಿನೂ ತಗೊಳ್ತಾರೆ, ಮತ್ತೆ ಬೇರೆ ಬೇರೆ ತಾವು ಹೇಳದಂಗೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಕೂಡ ತಾವು ಕೊಡ್ತಾ ಇದ್ದೀರಿ. ಆದ್ರೆ ವಿಶೇಷವಾಗಿ ರೈತರ ಮನೆಗಳಲ್ಲಿ ಆಗುವಂತಹ ಏನು ಸಂಭ್ರಮದ ಚಟುವಟಿಕೆಗಳಿರ್ತವೆ, ವಿಶೇಷವಾಗಿ ಮದುವೆ ಸಮಾರಂಭ ಇರಬಹುದು, ಬೇರೆ ಬೇರೆ ಸಮಾರಂಭಗಳಿರ್ಬೋದು, ಅಂಥ ಒಂದು ಸಂದರ್ಭದೊಳಗೆ ಅಕಸ್ಮಾತ್ ದುಡ್ಡಿನ ಅವಶ್ಯಕತೆ ಆಯಿತು ಅಂತಂದ್ರೆ ಅವರಿಗೆ ಸಾಲದ ವ್ಯವಸ್ಥೆ ಇದನ್ನು ಆ ರೀತಿ ನಮ್ಮ ರೈತರು ಈಗ ನಮ್ಮಲ್ಲಿ ಅವರ ಆಸ್ತಿಯನ್ನು ನಮಗೆ ಕೊಟ್ಟು 5 ಎಕರೆ 2 ಎಕರೆ 3 ಎಕರೆ ಹಿಂಗೆಲ್ಲ ಆಸ್ತಿಯನ್ನು ಕೊಟ್ಟೇ ಅವರು ಬೆಳೆ ಸಾಲವನ್ನು ತೊಗೊಂಡಿರ್ತಾರೆ. ಸುಮಾರು ಇವತ್ತು ನಮ್ಮ ಇಲ್ಲಿ ಸರ್ಕಾರಿ ಲೆವೆಲ್ನಲ್ಲಿ ಅದಕ್ಕೆ 2 ಲಕ್ಷ 3 ಲಕ್ಷ ರೂಪಾಯಿ ಕಿಮ್ಮತ್ ಆಗ್ತದೆ. ಆದರೆ ನಾವು ಹೊರಗಡೆ ಮಾರಾಟಕ್ಕೆ ಹೋದ್ರೆ ಇವತ್ತು 15-20 ಲಕ್ಷ ರೂಪಾಯಿ ಇವತ್ತು ಮಾರಾಟ ಅಷ್ಟು ರೇಟಿಗೆ ಮಾರಾಟ ಆಗ್ತಾವೆ. ಸೊ ಅಂಥವ್ರು ಮದುವೆ ಸಲುವಾಗಿ 1 ಲಕ್ಷ 2 ಲಕ್ಷ ಹಿಂಗೆ ಕೇಳ್ತಾರೆ. ಆಮೇಲೆ ಅವ್ರ ಜೊತೆ ಜೊತೆಗೇನೆ ನಮ್ಮಲ್ಲಿ ಸುಮಾರು 1700 ಮೇಲೆ ಚಿಲ್ಲರ್ ರೈತರಲ್ಲಿ ಸುಮಾರು 700 ಜನ ರೈತರು ನೀರಾವರಿ ಇದ್ದವರು ಇದ್ದಾರೆ. ನಮ್ಮಲ್ಲಿ ಒಬ್ಬ ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿ ಏನು ಬರೀ ಕೇವಲ ಬೆಳೆ ಸಾಲ ತಗೊಳ್ಳೋದಷ್ಟೇ ರೈತನ ಕೆಲಸ ಅಲ್ಲ, ನಾವು ಕುರಿ ಸಾಲ ತಗೋಬೋದು, ಆಡು ಸಾಲ ತಗೋಬೋದು, ಮತ್ತು ಎಮ್ಮೆ ಆಕಳ ಬೋರ್ ಹಾಕಲಿಕ್ಕೆ ಬೋರಿಗೆ ಮೋಟ್ರು ಆಮೇಲೆ ಪೈಪ್ಲೈನ್ಗೆ ಸಾಲ ಕೊಡ್ತೇವೆ, ದ್ರಾಕ್ಷಿಗೆ ಕೊಡ್ತೇವೆ, ಟ್ಯಾಕ್ಟರ್ಗೆ ಕೊಡ್ತೇವೆ. ಇದು ಕೇವಲ 1 ಲಕ್ಷಕ್ಕೆ 1 ವರ್ಷಕ್ಕೆ 3% ಬಡ್ಡಿ ದರದಲ್ಲಿ ಇಷ್ಟೆಲ್ಲ ಸಾಲವನ್ನು ಕೊಡ್ತೇವೆ. ಅದಕ್ಕೆ ಅವರ ತೋಟಗಳಿಗೆ ನಾವೇ ಹೋಗಿ ನೀವು ಬರೇ ಬೆಳೆ ಸಾಲ ಅಷ್ಟೇ ತೊಗೊಂಡಿರಿ, ಬೇರೆ ಬೇರೆ ಸಾಲಗಳನ್ನು ಯಾಕೆ ಮಾಡಿಲ್ಲ ಅಂಥೇಳಿ ಆ ರೈತ ಇನ್ನೂ ಹೆಚ್ಚಿನ ಒಂದು ಉತ್ತಮ ರೀತಿಯಲ್ಲಿ ಬೆಳೀಲಿ ಮತ್ತು ಮುಂದೆ ಬರಲಿ ಅಂಥೇಳಿ ಈ ರೀತಿಯನ್ನು ಮಾಡ್ತೇವೆ. ಮತ್ತು ಆ ರೈತರ ಇವತ್ತು ಮದುವೆ ಸಮಾರಂಭಗಳಲ್ಲಿ ಬೇರೆ ಯಾವುದೇ ಕೆಲಸಕ್ಕಲ್ಲಿ ನಾವು ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಬೇರೆ ರೀತಿಯಿಂದ ಸಾಲವನ್ನು ಕೊಡ್ತೇವೆ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಸಂಘದಲ್ಲಿ ಒಂದು ಮರಣೋತ್ತರ ನಿಧಿ ಅಂಥೇಳಿ ನಾವೊಂದು ಪ್ರೊವಿಷನ್ ಮಾಡಿದ್ದೇವೆ. ಅಂದರೆ ನಮ್ಮ ಸಂಘದ ಯಾವುದೇ ಒಬ್ಬ ರೈತ ಸದಸ್ಯ ತೀರ್ಕೊಂಡ್ರೆ ಅವನ ಮರಣೋತ್ತರ ಶವ ಸಂಸ್ಕಾರಕ್ಕಾಗಿ 5,000 ರೂಪಾಯಿ ಹಣವನ್ನು ಕೊಡ್ತಕ್ಕಂಥ ಇಂಥ ಒಂದು ಕೆಲಸವನ್ನು ನಾವು ಸಂಘದಿಂದ ಮಾಡ್ತಾ ಇದ್ದೇವೆ. ಈಗ ರೈತರಿಗೆ ಬಹಳ ಮುಖ್ಯ ಆಗಿರುವಂತಹದ್ದು ಏನಪ್ಪಾ ಅಂತಂದ್ರೆ ಯೋಗ್ಯ ದರ ಸಿಗಬೇಕು ಅವ್ರು ಬೆಳೆದಂತಹದ್ದು. ಆಮೇಲೆ ಇನ್ನೊಂದು ಏನಂತಂದ್ರೆ ಮಾರ್ಕೆಟಿಗೆ ಸಾಗಿಸಬೇಕಾದ್ರೆ ಅವರು ಎಲ್ಲೋ ಒಂದ್ ಕಡೆ ಮೂಲೆ ಒಳಗಿರ್ತಾರ, ಅವರಿಗೆ ಮಾರ್ಕೆಟಿಗೆ ತಗೊಂಡ್ ಹೋಗುವುದು ಕೆಲವೊಂದು ಸಂದರ್ಭದೊಳಗೆ ಬಹಳ ಕಷ್ಟ ಆಗಿಬಿಡ್ತೈತಿ, ಸಾಗಾಟದ ಪ್ರಾಬ್ಲಮ್ ಆಗಿಬಿಡ್ತದ. ಅಂತ ಸಂದರ್ಭದೊಳಗ ಸಾಗಾಟದ ವ್ಯವಸ್ಥೆ ಏನಾದರೂ ಸಾಮೂಹಿಕವಾಗಿ ತಾವು ಮಾಡುವಂತಹ ಒಂದು ವ್ಯವಸ್ಥೆ ಏನಾದರೂ ಇದೇನಾ ತಮ್ಮಿಂದ? ಇದೆ ಸರ್, ಅದನ್ನು ಮೊನ್ನೆ ನಮ್ಮ ಬೋರ್ಡ್ ಮೀಟಿಂಗ್ನಲ್ಲಿ ನಾವು ಚರ್ಚೆ ಮಾಡೇವೆ. ನಮ್ಮದೇ ಆಗಿರತಕ್ಕಂಥ ಒಂದು ವಾಹನವನ್ನು ಖರೀದಿ ಮಾಡಿ ಸುಮಾರು 50 ಕೋಟಿ ರೂಪಾಯಿ ಹಣ ಇದೆ. ಅದನ್ನು DCC ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ನಾವು ಅಲ್ಲಿ FD ಮಾಡಿದ್ದೀವಿ, ಒಂದು 6.5% ಸೊ ಅದನ್ನೇ ರೈತರಿಗೆ ಕೊಟ್ಟರೆ ಅದು ಗಾಡಿ ಖರೀದಿ ಮಾಡಿ ಟ್ಯಾಕ್ಟರು ಅಥವಾ ಇಂಥವೆಲ್ಲ ಏನು ತಂದು ನಾವು ಇದು ಮಾಡಿದೇವು ಅಂದ್ರೆ ಅದು ರೈತರಿಗೆ ಅವ್ರಿಗೆ ಭಾಳಷ್ಟು ಅನುಕೂಲ ಆಗ್ತೈತಿ. ಮತ್ತು ಈ ಸಲ ನಮ್ಮ ಏರಿಯಾದಲ್ಲಿ ತೊಗರಿ ಜೊತೆ ಜೊತೆಗೇ ಈ ಅಜವಾನ ಬೆಳೀತಾ ಇದ್ದಾರೆ. ಸೊ ಅದಕ್ಕೆ ಅಜವಾನ ಕಟಿಂಗ್ ಮಾಡ್ತಕ್ಕಂಥದ್ದು ಅಜವಾನ ಚಾನಿ ಮಾಡಿ ಎಲ್ಲಿ ಅದು ಕರ್ನೂಲ್ವರೆಗೂ ಸಾಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ರೈತರಿಗೆ ಮಾಡಿಕೊಡ್ಬೇಕು, ಅವ್ರಿಗೆ ಚೀಲದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಮಷಿನರಿ ವ್ಯವಸ್ಥೆ, ತೊಗರಿ ರಾಶಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, 10 ಹಲವಾರು ವ್ಯವಸ್ಥೆಯನ್ನು ನಾವು ಮಾಡ್ಬೇಕಂತ ಹೇಳಿ ನಿರ್ಣಯವನ್ನು ಮಾಡಿದ್ದೇವೆ. ರೈತರಿಗೆ ಮುಖ್ಯವಾಗಿ ಬೆಳೆ ಮೇಲೆ ಏನು ವಿಮೆ ಆಗ್ತಾ ಇರ್ತದಲ್ಲ, ಆ ವಿಮೆ ಪರಿಹಾರ ಸಿಗುವಂತಹದ್ದು ಕೂಡ ಬಹಳ ಮುಖ್ಯವಾದಂತಹದ್ದು. ಇವತ್ತಿನ ದಿವಸ ಅನೇಕರು ನಾವು ನೋಡಿದೀವಿ ಸಾಲ ತಗೊಂಡಂತಹ ರೈತರು ವಿಮೆ ಮಾಡಿಸಬೇಕು ಅನ್ನುವಂಥದ್ದು ಒಂದು ಕಡ್ಡಾಯವಾಗಿರ್ತದೆ. ಆದ್ರೆ ಸಾಲ ತಗೊಳ್ಳದೇ ಇರುವಂತಹ ರೈತರು ಅದನ್ನ ಐಚ್ಛಿಕವಾಗಿ ತಗೊಳ್ತಾರೆ, ಕೆಲವೊಮ್ಮೆ ಮಾಡಿಸುವುದಿಲ್ಲ. ಅಂತ ಒಂದು ಸಂದರ್ಭದೊಳಗೆ ವಿಮೆ ಎಷ್ಟು ಮುಖ್ಯದ ಅನ್ನುವಂಥದ್ದು ಅವರಿಗೆ ತಿಳುವಳಿಕೆ ಕೊಟ್ಟು ವಿಮೆ ಮಾಡಿಸ್ರಿ ಅನ್ನುವಂಥದ್ದು ಏನಾದರೂ ತಾವು ಒಂದು ಆಂದೋಲನ ಮಾಡ್ತಾ ಇದ್ದೀರಿ, ರೈತರಿಗೆ ತಿಳುವಳಿಕೆ ನೀಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದೀರಿ ಹೆಂಗಂತ? ಈ ವಿಮಾ ಕಟ್ಟಬೇಕು ಅನ್ನತಕ್ಕಂಥ ಮಾಹಿತಿಯನ್ನ ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರ ವತಿಯಿಂದ ನಮಗೆ ಗೊತ್ತಾಗ್ತದೆ. ಅದು ರೈತರಿಗೆ ಮುಟ್ಟುವುದಿಲ್ಲ. ಆವಾಗ ನಾವು ಏನು ಮಾಡ್ತೇವೆ ಅಂದ್ರೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಪಾಂಪ್ಲೇಂಟ್ಸ್ ಅನ್ನು ರೆಡಿ ಮಾಡಿ ನಮ್ಮಲ್ಲಿ ಎಷ್ಟು ಮಂದಿ ದ್ರಾಕ್ಷಿ ಬೆಳೆಗಾರದಾರ ನಮ್ಮ ಸೊಸೈಟಿಯಲ್ಲಿ, ಆಮೇಲೆ PAD ಬ್ಯಾಂಕ್ನಲ್ಲಿ ಎಷ್ಟು ಮಂದಿ ದ್ರಾಕ್ಷಿ ತೊಗೊಂಡಾರ, ಟೋಟಲ್ ದ್ರಾಕ್ಷಿ ಬೆಳೆಗಾರ ಸಂಘ ಅಂತ ನಾವೊಂದು ಮಾಡ್ಕೊಂಡಿದ್ದೇವೆ ನಮ್ಮದೇ ಒಂದು. ಆ ಸಂಘದಿಂದ ನಾವು ಅವರಲ್ಲಿ ಒಂದು ಮೊಬೈಲ್ ಇದು ಮಾಡ್ಕೊಂಡಿದ್ದೇವೆ ಒಂದು ಗ್ರೂಪ್. ಆ ಗ್ರೂಪ್ನಲ್ಲಿ 1ನೇ ತಾರೀಕಿನೊಳಗಾಗಿ ನೀವು ದ್ರಾಕ್ಷಿಗೆ ವಿಮಾ ಕಟ್ಟಬೇಕು ಅಂತ ಹೇಳ್ತೇವೆ. ಆ ಕಟ್ಟಿದ್ದನ್ನು ನಾವು ಇಲ್ಲಿ ಎಲ್ಲಿ ಕಟ್ಟ್ಯಾರ ಏನು ಅದನ್ನೊಂದು ರಿಪೋರ್ಟ್ ತಕ್ಕೋತೀವಿ. ಆಮೇಲೆ ಕಡ್ಲಿ ಜೋಳ ಇವೆಲ್ಲ ಇದಕ್ಕೆ ಅವರಿಗೆ ನೀವು ಕಟ್ಟಿರೋ ಇಲ್ಲೋ ಅಂಥೇಳಿ ಮೇಲೆ ಮೇಲೆ ಅದ್ರ ಸಲುವಾಗಿನೇ ಒಬ್ಬ ಆಫೀಸರ್ನ ಇಟ್ಟೇವೆ ನಾವು ನೌಕರದಾರನ. ಅವ ಕೇಳ್ತಾ ಇರ್ತಾನೆ ಯಾಕೆ ಕಟ್ಟಿಲ್ಲ, ಏನಾಗ್ಯದ ಹಣಕಾಸಿನ ವ್ಯವಸ್ಥೆ, ಒಮ್ಮೆಮ್ಮೆ ತೊಂದರೆ ಆಗ್ತದೆ, 1 ಎಕರೆಗೆ 20,000-30,000 ಕಟ್ಟಬೇಕಾಗ್ತದೆ ದ್ರಾಕ್ಷಿ ವಿಮಾ ಅದೆಲ್ಲ. ಸೊ ಹೋದ ಸಲ ನಮ್ಮಲ್ಲಿ 4-5 ಲಕ್ಷ ರೂಪಾಯಿವರೆಗೂ ದ್ರಾಕ್ಷಿ ವಿಮಾ ತೊಗೊಂಡಿದ್ದಾರೆ. ಸೊ ಈ ರೀತಿ ವಿಮಾ ಕಟ್ಟಿಸ್ತಕ್ಕಂಥದ್ದು ಮತ್ತು ಅದರ ಲಾಭ ಬರ್ತಕ್ಕಂಥ ಕೆಲಸವನ್ನು ಸಹಿತ ನಾವು ನಮ್ಮ ಸಂಘದ ವತಿಯಿಂದ ಮಾಡ್ತೇವೆ. ರೈತರ ಮತ್ತು ರೈತ ಕುಟುಂಬದವರ ಆರೋಗ್ಯ ಭಾಳ ಮುಖ್ಯ. ಅವರ ಸಂಪೂರ್ಣವಾಗಿ ಒಂದು ಒಳ್ಳೆಯ ಜೀವನ ನಿರ್ವಹಣೆ ಆಗಬೇಕು ಅಂತಂದ್ರೆ ಎಲ್ಲ ಸದಸ್ಯರ ಆರೋಗ್ಯ ಚಲೋ ಇರಬೇಕು ಅನ್ನುವಂಥದ್ದು ಒಂದು ವಿಚಾರ. ಈ ನಿಟ್ಟಿನೊಳಗೆ ರೈತರಿಗೆ ಏನಾದರೂ ಈ ಯೋಗ ಪ್ರಾಣಾಯಾಮ ಇಂಥದ್ದೇನಾದರೂ ಕ್ಲಾಸ್ಗಳನ್ನು ನಡೆಸುವಂಥದ್ದು, ಆಮೇಲೆ ಈಗ ಇತ್ತೀಚೆಗೆ ನಾವು ನೋಡಿದ್ದೀವಿ ಕೋವಿಡ್ ಸಿಚುವೇಶನ್ದೊಳಗೆ ಸನ್ನಿವೇಶದೊಳಗೆ ಭಾಳಷ್ಟು ತೊಂದರೆಗಳನ್ನು ನಮ್ಮ ರೈತರು ಅನುಭವಿಸಿದರು, ಅವರಿಗೆ ಲಸಿಕೆ ಕೊಡುವಂತಹ ಕಾರ್ಯಕ್ರಮ ಇಂಥವೇನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ರೈತರಿಗೆ ಏನಾದರೂ ಯೋಜನೆಗಳನ್ನು ತಾವು ಮಾಡಿದಿರಿ? ಈಗಾಗಲೇ ನಾವು ಪ್ರಿಲಿಮಿನರಿಯಾಗಿ ಈಗ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಒಂದು 20 ಜನ ಸಿಬ್ಬಂದಿ ಇದ್ದಾರೆ. ಆ 20 ಜನ ಸಿಬ್ಬಂದಿಗೆ ನಿನ್ನೆಯಿಂದ ನಾವು ಒಂದು SSY ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಯೋಗಾಸನ, ಧ್ಯಾನ ಮತ್ತು ಪ್ರಾಣಾಯಾಮ. ಆ ಸಿಬ್ಬಂದಿ ಆರೋಗ್ಯನೂ ನಮಗೆ ಅಷ್ಟೇ ಮುಖ್ಯ. ಸೊ ಇದನ್ನು ಯಶಸ್ವಿ ಕಾರ್ಯಕ್ರಮ ಮಾಡಿದ ನಂತರ ನಾವು ಇದನ್ನು ರೈತರ ಮಟ್ಟಕ್ಕೆ ಒಯ್ಯಬೇಕು. ನಮ್ಮ ಸಂಘದ ಸದಸ್ಯರಿಗೂ ಕೂಡ ಈ ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಉಚಿತವಾಗಿ ಆಗಲಿ ಅಥವಾ ಕೆಲವೇ ಒಂದು ಸ್ವಲ್ಪ ದುಡ್ಡನ್ನು ಶೇಖರಣೆ ಮಾಡಿ ಅವರಿಗೆ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಅದನ್ನು ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಅಂಥೇಳಿ. ಮುಂದಿನ ದಿನಮಾನ ಅಂದರೆ ಸುಮಾರು ಹೆಚ್ಚು ಕಡಿಮೆ ಒಂದು 1-2 ತಿಂಗಳಲ್ಲೇ ಅವರಿಗೆ ಈ ರೀತಿ ಒಂದು ಯೋಗ ತರಬೇತಿ ಕಾರ್ಯಕ್ರಮವನ್ನು ನಾವು ಕೊಡಬತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸಂಗೊಂಡವರೇ, ಭಾಳ ಸಂತೋಷ ಆಗ್ತದೆ. ತಾವು ಮುಂದಿನ ಯೋಜನೆಗಳಲ್ಲಿ ಮಳೆ ನೀರು ಕೊಯ್ಲು ಮಾಡುವಂತಹದ್ದೇನು ತಾವು ಹೇಳಿದ್ರಿ, ಭಾಳ ಸಂತೋಷ. ಎಲ್ಲರೂ ಕೃಷಿ ಹೊಂಡ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ಸರ್ಕಾರ ಅದರ ಮೇಲೆ ಭಾಳಷ್ಟು ಒತ್ತು ಕೂಡ ಕೊಡ್ತಾ ಇದೆ. ನಮ್ಮ ಸಂಪನ್ಮೂಲಗಳೇನದವ, ನಾವು ಅವುಗಳನ್ನು ಸಂಗ್ರಹ ಮಾಡಿ ಅದನ್ನು ಬೆಳೆಸುವಂತಹ ಒಂದು ಕೆಲಸ ಮಾಡಬೇಕಾಗಿದೆ. ನೀರು ಮತ್ತು ವಿಶೇಷವಾಗಿ ಬೆಳಕು, ಸೂರ್ಯನ ಬೆಳಕನ್ನು ಉಪಯೋಗ ಮಾಡಿಕೊಂಡು ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡುವಂಥದ್ದನ್ನು ನಾವು ಇವತ್ತಿನ ದಿವಸ ಎಲ್ಲ ಕಡೆ ಅದು ಪ್ರಾಥಮಿಕತೆಯನ್ನು ಕೊಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದೊಳಗೆ ತಾವು ತಮ್ಮ ಬ್ಯಾಂಕಿನ ಪರವಾಗಿ ಏನು ನೀರು ಹಿಡಿಯುವಂಥ ಒಂದು ಕೆಲಸದ ಬಗ್ಗೆ ತಾವು ಹೇಳಿದ್ರಿ. ಇನ್ನು ಸೋಲಾರ್ ಎನರ್ಜಿಯನ್ನು ಉಪಯೋಗ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡಿದರೆ ನಮ್ಮ ರೈತರೆಲ್ಲರೂ ಸ್ವಾವಲಂಬಿ ಆಗ್ತಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಈ ನಿಟ್ಟಿನೊಳಗೆ ಏನಾದರೂ ತಾವು ಕಾರ್ಯ ಮಾಡಬೇಕು ಅಂತೇಳಿ ಏನಾದರೂ ಯೋಜನೆ ಹಾಕ್ಕೊಂಡಿರಾ? ಹೆಂಗೆ ನಾವು ನಮ್ಮ ರೈತರ ಜೊತೆ ಮಾತುಕತೆಯನ್ನು ಮಾಡಿ ಆ ಸೋಲಾರ ಒಂದು ಇಲ್ಲಿ ಘಟಕವನ್ನು ಪ್ರಾರಂಭ ಮಾಡಿಸ್ತಾ ಇದ್ದಾರೆ. ಅವರು ಸುಮಾರು 30 ವರ್ಷದವರೆಗೇ ಲೀಸ್ ಕೇಳ್ತಾರೆ ರೈತರ ಜಮೀನನ್ನು. ಅದು 40,000-45,000 ರೂಪಾಯಿ ಒಂದು ವರ್ಷಕ್ಕೆ ಬಾಡಿಗೆ ರೀತಿಯಲ್ಲಿ. ಮತ್ತು ಅಲ್ಲಿ ಕೊಡಲಿಕ್ಕೇನು ಕೆಲವೊಂದು ಜನ ರೈತರು ಅದು ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ನಾವೇ ನಮ್ಮ ಸಂಘದ ವತಿಯಿಂದ ಅಲ್ಲಿ ಅವ್ರಿಗೇನು ಪ್ಲ್ಯಾಂಟೇಷನ್ ಅದು ಏನು ಸೋಲಾರ್ ಘಟಕಗಳನ್ನ ಹಾಕಿ ನೀರು ಎತ್ತಕ್ಕಂಥ ಕೆಲಸವನ್ನು ಅದನ್ನು ಮಾಡಬೇಕು ಅಂಥೇಳಿ ಅದನ್ನೊಂದು ಮಾಡ್ತಾ ಇದ್ದೇವೆ. ನಾವು ಸಂಘದ ವತಿಯಿಂದನೇ ಒಂದು JCB ಖರೀದಿ ಮಾಡಿ ಕೃಷಿ ಹೊಂಡ ಮಾಡಬೇಕು ಅಂಥೇಳಿ ಅದೊಂದು ನಿರ್ಣಯ ಮಾಡಿದ್ದೇವೆ. ಆಮೇಲೆ ಒಂದು ಗುಜರಾತ್ನಲ್ಲಿ ಕೊರಿಯನ್ ಅಂತೇಳಿ ನಮಗೆಲ್ಲ ಗೊತ್ತಿರಬೇಕು, ಅವರು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂಥೇಳಿ. ಅಲ್ಲಿ ಅಮೇರಿಕದಲ್ಲಿನೋ ಎಲ್ಲೇ ವಿದೇಶದಲ್ಲಿ ಅವರಿಗೊಂದು ಮಾತು ಮಾತಾಡಿದಂಥ ಅಧಿಕಾರಿ, ಅಲ್ಲಿ ಅಧಿಕಾರಿ, ನಮ್ಮ ದೇಶದ ಗಟರ್ ನೀರು ನಿಮ್ಮ ಹಾಲಿಗೆ ಸಮಾನ ಅಂಥೇಳಿ ಅಂದಾಗ ಒಂದು ಚಾಲೆಂಜನ್ನು ಸ್ವೀಕಾರ ಮಾಡಿ ಬಂದು ಗುಜರಾತ್ನಲ್ಲಿ ಕ್ಷೀರ ಆಂದೋಲನವನ್ನು ಮಾಡಿದರು. ಅವರು ಸುಮಾರು 2,000-3,000 ಉತ್ಪಾದನೆ ಆಗ್ತಕ್ಕಂಥ ಹಾಲನ್ನು ಸುಮಾರು 2,500,000 ಕೋಟಿಗಟ್ಟಲೆ ಇವತ್ತು ಇದು ಮಾಡಿ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂಥೇಳಿ ಅವ್ರು ಹೆಸರು ಪಡೆದ್ರು. ಸೊ ಅವರನ್ನು ಆದರ್ಶವಾಗಿ ಇಟ್ಕೊಂಡು ನಾವು ಭಾಳಷ್ಟು ಮಂದಿ 600-700 ಜನ ರೈತರದಾರ. ಸೊ ಅವ್ರಿಗೆ ಒಂದೇ ಅಲ್ಲಿ ಎಮ್ಮೆ ತೊಗೋಬೇಕು ಅಂಥೇಳಿ ಅವ್ರಿಗೆ ಎಲ್ಲ ಮನವರಿಕೆ ಮಾಡ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ ಡೇರಿ ಇಲ್ಲ, ಹಾಲು ಹಾಕಲಿಕ್ಕೆ ಡೇರಿ ಇಲ್ಲರ ಸಮಸ್ಯೆ ಇದ್ದ ಸಲುವಾಗಿ ಅವರು ರೈತರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. KMF ಜೊತೆನೂ ನಾವು ಮಾತಾಡಿದ್ದೀವಿ ಅಲ್ಲಿ ಡೈರೆಕ್ಟರ್ ಜೊತೆ, ಅವರು ನಿಮಗೆ ಒಂದು ಡೇರಿ ಮಾಡಿ ಕೊಡ್ತೇವೆ ಅಂತ ಕೂಡ ಅವ್ರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಎಮ್ಮೆ ಸಾಕಾಣಿಕೆ ಬೇರೆ ಸಾಕಾಣಿಕೆಯನ್ನು ಕೆಲಸವನ್ನು ನಾವು ಈ ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಬಹಳ ಸಂತೋಷ ಅಧ್ಯಕ್ಷರೇ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ ಅವರಿಗೆ? ನನ್ನ ಮೊಬೈಲ್ ನಂಬರು 9480733846. ಆತ್ಮೀಯರೇ, ಈಗೇನು ಅಧ್ಯಕ್ಷರು ತಮ್ಮ ಮೊಬೈಲ್ ನಂಬರ್ನ ಹೇಳಿದ್ದಾರೆ, ನಾನು ಅದನ್ನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9470733846 ಈ ನಂಬರನ್ನು ತಾವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ಇರಬಹುದು ಅಥವಾ ಯಾವುದೇ ಸಲಹೆ ಸೂಚನೆ ಇರಬಹುದು, ಅವರನ್ನು ಮಾತಾಡಿಸ್ಬೋದು. ಒಳ್ಳೆಯದು ಸಂಗನಗೌಡ ಚಿಕ್ಕೊಂಡವರೇ, ಇಲ್ಲಿ ತನಕ ಯಾವ ರೀತಿ ಈ ಸಹಕಾರ ಸಂಘ ನಡ್ಕೊಂಡು ಬಂದಿದೆ, ಯಾವ ರೀತಿ ಪ್ರಗತಿಯಾಗಿದೆ, ಯಾವ ರೀತಿ ರೈತರ ಕಲ್ಯಾಣವನ್ನು ಬಯಸ್ತಾ ಇದೆ, ಜನರ ಕಲ್ಯಾಣವನ್ನು ಬಯಸ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಎಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದು ರೈತ ಸ್ನೇಹಿಯಾಗಿ ಸಮಾಜ ಸ್ನೇಹಿಯಾಗಿ ಒಂದು ಮತ್ತಷ್ಟು ಹೆಚ್ಚಿನ ಒಂದು ಪರಿವರ್ತನೆ ತರೋದಕ್ಕೆ ಪ್ರಯತ್ನ ಮಾಡಲಿ, ಭಾಳಷ್ಟು ಒಳ್ಳೆ ಬೆಳವಣಿಗೆಗಳಾಗಿ ಒಂದು ಸಮಾಜಕ್ಕೆ ಒಳ್ಳೆ ಕೊಡುಗೆ ನೀಡುವಂತಾಗಲಿ ಅಂಥೇಳಿ ನಾವು ಎಲ್ಲರ ಪರವಾಗಿ ಹಾರೈಸ್ತೀವಿ. ಇಲ್ಲಿ ತನಕ ನಮ್ಮ ಎಲ್ಲ ಕೇಳುಗರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಬಸವನ ಬಾಗೇವಾಡಿಯ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘದ ಸಾಧನೆ ಹಾಗೂ ಭವಿಷ್ಯದ ಯೋಜನೆಗಳ ಕುರಿತು ಅಧ್ಯಕ್ಷರಾದ ಸಂಗನಗೌಡ ಚಿಕ್ಕೊಂಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಎಸ್ಎಸ್ ರುಳಿ. ಏನ್ ಯೋಚನೆ ಮಾಡತ್ತೀಯ? ಏನಿಲ್ಲ, PUC ಮುಗಿತಲ್ಲ, ಮುಂದ್ ಏನ್ ಮಾಡ್ಬೇಕಂತ ಗೊತ್ತಾಗೋಲಾಗೈತಿ. ಅಯ್ಯ ನಿನ್ನ ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡತ್ತಿ? ಮಹಿಳಾ ವಿವಿ ಒಳಗ NEP ಅಡಿ ಎಲ್ಲಾ ಡಿಗ್ರಿ ಕೋರ್ಸ್ ನು ಶುರು ಮಾಡ್ಯಾರ ಅಂತ ನೋಡ. ಹೌದಾ? ಹ್ಮ್, ಹೆಚ್ಚಿನ ಮಾಹಿತಿ ಏನಾರ ಬೇಕಂದ್ರ ಈ ನಂಬರ್ ಗೆ ಫೋನ್ ಮಾಡ. 9448862642. ಸರಿ ಅಕ್ಕ. ಬಡವರ ಆಶಾಕಿರಣ, ಜನೌಷಧಿ ಕೇಂದ್ರಗಳು, 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1000 ಹೆಚ್ಚು ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಿಯ ವಿದ್ಯಾರ್ಥಿನಿಯರೇ, PUC ಪಾಸ್ ಆಗಿದ್ದೀರಾ, ಮುಂದೇನು ಎಂಬ ಚಿಂತೆನ? ಇದೋ ನಿಮಗಿಲ್ಲಿದೆ ಸುವರ್ಣಾವಕಾಶ. ಮಹಿಳಾ ವಿಶ್ವವಿದ್ಯಾನಿಲಯ NEP ಅಡಿ BA, BCOM, BSc ಮತ್ತು BCA ಪದವಿ ಕೋರ್ಸ್ಗಳಿಗೆ ಪ್ರವೇಶ ಆರಂಭಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲವೇ www.ksw.ac.in ಗೆ ಭೇಟಿ ನೀಡಿ. ಈಗ ಕೇಳಿ ಸಿದ್ದಯ್ಯ ಮತ್ತು ಸಂಗಡಿಗರಿಂದ ತಮಟೆ ನಗರಿ ವಾದನ.